ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ದೇವಸೂಗೂರಿನ ಶ್ರೀ ಪ್ರಕಾಶ್ ನಂದಿ ಹಾಗೂ ಸಂಗಡಿಗರಿಂದ ಕೇಳೋಣ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ಲೆಕ್ಕ ತಪ್ಪಿ ಹಿಡಿದು ನನಗ ಶಕ್ತಿ ಇಲ್ಲವ್ವ, ಸರ್ಕಾರ ಹೇಳಿದ ಮಾತು ಕೇಳಲಿಲ್ಲವ್ವ. ಲೆಕ್ಕ ತಪ್ಪಿ ಹಿಡಿದು ನನಗ ಶಕ್ತಿ ಇಲ್ಲವ್ವ, ಸರ್ಕಾರ ಹೇಳಿದ ಮಾತು ಕೇಳಲಿಲ್ಲವ್ವ. ನಾಲ್ಕು ದಿವಸ ಚೆಂದಾಗಿ ಬಾಳಲಿಲ್ಲವ್ವ, ನಾಲ್ಕು ದಿವಸ ಚೆಂದಾಗಿ ಬಾಳಲಿಲ್ಲವ್ವ. ಅರುಕು ಮುರುಕು ಸಂಸಾರ ಸಾಗಿತಲ್ಲವ್ವ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಗ್ರಾಸರ. ಕುಳಿಗಂತ ಕುಂತ್ರೆ ಇವು ಕೋಳಿ ಬಂದಂಗ್ ಬರ್ತಾವ, ನಾಶಕಂತ ಕುಂತ್ರೆ ನಾಲ್ಕು ದಿಕ್ಕಿಗೆ ಬಂದು ನಿಲ್ತಾವ. ಕುಳಿಗಂತ ಕುಂತ್ರೆ ಇವು ಕೋಳಿ ಬಂದಂಗ್ ಬರ್ತಾವ, ನಾಶಕಂತ ಕುಂತ್ರೆ ನಾಲ್ಕು ದಿಕ್ಕಿಗೆ ಬಂದು ನಿಲ್ತಾವ. ಅಡಿಗೆ ಮಾಡಲೋದ್ರೆ ಅಡ್ಡ ಬಂದು ನಿಲ್ತಾವ, ಅಡಿಗೆ ಮಾಡಲೋದ್ರೆ ಅಡ್ಡ ಬಂದು ನಿಲ್ತಾವ. ಹಸಿವು ಹಸಿವು ಹಸಿವು ಅಂತ ಆಡಳ್ತಾವ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ಗಡಿಗೆ ತುಂಬ ಅನ್ನ ಬಸ್ರೆ ಖಾಲಿ ಮಾಡ್ತಾವ, ಪುಟ್ಟಿಗಟ್ಲೆ ರೊಟ್ಟಿ ತಿಂದು ಸಿಟ್ಟಿಲೋಡ್ತಾವ. ಗಡಿಗೆ ತುಂಬ ಅನ್ನ ಬಸ್ರೆ ಖಾಲಿ ಮಾಡ್ತಾವ, ಪುಟ್ಟಿಗಟ್ಲೆ ರೊಟ್ಟಿ ತಿಂದು ಸಿಟ್ಟಿಲೋಡ್ತಾವ. ಮುಂಜಾನಿಂದ ಸಂಜೆ ತನಕ ತಿಂದೆ ತಿಂತಾವ, ಮುಂಜಾನಿಂದ ಸಂಜೆ ತನಕ ತಿಂದೆ ತಿಂತಾವ. ರಾತ್ರಿ ಎಲ್ಲ ನಿದ್ದೆಗರಿಸಿ ಹಾಳು ಮಾಡ್ತಾವ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ಗಂಡ ದುಡಿದು ಮೆತ್ತಗಾಗ್ಯನ, ಸಾಲಕ್ಕಾಗಿ ಸಂಜೆ ತನಕ ತಿರುಗಿ ಬಂದನ. ಮಕ್ಕಳಿಗಾಗಿ ಗಂಡ ದುಡಿದು ಮೆತ್ತಗಾಗ್ಯನ, ಸಾಲಕ್ಕಾಗಿ ಸಂಜೆ ತನಕ ತಿರುಗಿ ಬಂದನ. ಬಡ್ಡಿಗೆ ಸಾಲ ತಂದೊಯ್ಯುವ ಕಡ್ಡಿಯಾಗ್ಯನ, ಬಡ್ಡಿಗೆ ಸಾಲ ತಂದೊಯ್ಯುವ ಕಡ್ಡಿಯಾಗ್ಯನ. ಕಟ್ಟಿಗೆ ಆಟದ ಮೇಲೆ ಕುಂತು ಗೋಳಾಡಳ್ತಾನ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ಮಕ್ಕಳು ಸಾಕುವ ಸರ್ಕಾರ ಹೇಳಿದ ಮಾತು ಕೇಳುವ, ಒಂದು ಎರಡು ಮೂರು ಮಕ್ಕಳು ಸಾಕುವ ಸರ್ಕಾರ ಹೇಳಿದ ಮಾತು ಕೇಳುವ. ಚೊಕ್ಕ ಸಂಸಾರ ನಮ್ಗ ಬೇಕುವ, ಚೊಕ್ಕ ಸಂಸಾರ ನಮ್ಗ ಬೇಕುವ. ಲೆಕ್ಕ ಹಾಕಿ ಸಂಸಾರ ಮಾಡುವ, ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ದಿನ ಅಲಿದಾಡಿ ಕೂಲಿಲ್ದ ಕುಂತಾನ ಚಿಂತೆ ಮಾಡಿ, ಕೂಲಿಗಾಗಿ ದಿನ ದಿನ ಅಲಿದಾಡಿ ಕೂಲಿಲ್ದ ಕುಂತಾನ ಚಿಂತೆ ಮಾಡಿ. ಎಂಟಿ ಮುಂದ ಅಳ್ತಾನ ಗೋಳಾಡಿ, ಎಂಟಿ ಮುಂದ ಅಳ್ತಾನ ಗೋಳಾಡಿ. ಭೀಮಣ್ಣ ಆಡ್ಯಾನ ಪದ ಮಾಡಿ, ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ನಾಯಂಗ ಮಾಡಲುವ ಸಂಸಾರ ಬಾಳ ಮಕ್ಕಳಿಂದ ನನಗ ಬ್ಯಾಸರ. ದೇವಸೂಗೂರಿನ ಶ್ರೀ ಪ್ರಕಾಶ್ ನಂದಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7 ಗಂಟೆಯಾಗುತ್ತಲಿದೆ. ಅಮೃತ ಮಹೋತ್ಸವ ವಿಶೇಷ ಕಾರ್ಯಕ್ರಮ, ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ನಮ್ಮ ಬೆಳವಣಿಗೆಯಲ್ಲಿ ಸೃಜನಶೀಲ ಕಲೆಗಳು. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವದ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಹಲೋ ಫ್ರೆಂಡ್ಸ್,